ಬ್ರಹ್ಮಜ್ಞೇಯಮಜಂ ನಿತ್ಯಂ ಬ್ರಹ್ಮಜ್ಞೇಯಮಜಂ ನಿತ್ಯಂ ಅಜೇನಾಜಂ ವಿಭುಷ್ಯತೆ ಅಜೇನಾಜಂ ವಿಭುಷ್ಯತೆ ನಿಗೃಹೀತಸ್ಯ ಮನಸಃ ನಿಗೃಹೀತಸ್ಯ ಮನಸಃ ನಿರ್ವಿಕಲ್ಪಸ್ಯ ಧೀಮತಃ ನಿರ್ವಿಕಲ್ಪಸ್ಯ ಧೀಮತಃ ಪ್ರಚಾರಸ್ಯ ತು ವಿಜ್ಞೇಯಃ ಪ್ರಚಾರಸ್ಯ ತು ವಿಜ್ಞೇಯಃ ಸುಷುಪ್ತೇನ್ಯೋ ನ ತತ್ ಸಮಃ ಸುಷುಪ್ತೇನ್ಯೋ ನ ತತ್ ಸಮಃ 188 ಭಾಷೆ ಆಗಿದೆ ಹೌದಾ ಆಗಿದೆ ಅಮನಿ ಭಾವೇ ಚೇತ್ ದ್ವೈತ ಅಭಾವಶ್ಚ ಉಕ್ತ ಹೇಳಾಯ್ತು ಈಗ 34 ಶ್ಲೋಕನೂ ಆಗಿದೆ ಅರ್ಥನೂ ಆಗಿದೆ ನಿಗೃಹೀತಸ್ಯ ಮನಃ ನಿರ್ವಿಕಲ್ಪ ಮನಃ ಧೀಮತಃ ನಿರ್ವಿಕಲ್ಪಸ್ಯ ಮನಃ ಸಪ್ರಚಾರಃ ತು ವಿಜ್ಞೇಯಃ ಅದನ್ನೇ ತಿಳಿದುಕೊಳ್ಳಬೇಕು ಸುಷುಪ್ತೇ ಅನ್ಯಃ ನ ತತ್ಸಮಃ ಓಹ್ ಗಾಢ ನಿದ್ರೆಯಲ್ಲಿ ಹಾಗೆ ಇರುತ್ತಲ್ಲ ಮತ್ತಲ್ಲಿ ಯಾವ ವಿಕಲ್ಪ ಇರೋದಿಲ್ಲ ಅಲ್ಲಿ ಎಲ್ಲವೂ ನಿಗ್ರಹ ಮಾಡಲ್ಪಟ್ಟಿರುತ್ತದೆ ಅಲ್ಲಿ ಕೂಡ ಮನಸ್ಸು ಶಾಂತವಾಗಿರ್ತದೆ ಆದ್ದರಿಂದ ನಾವು ಗಾಢ ನಿದ್ರೆಯನ್ನೇ ಆತ್ಮ ಎಂದು ಅನುಭವದೇ ಇಲ್ಲಪ್ಪ ಹಾಗಿಲ್ಲ ಅದಕ್ಕೆ ಸಮನಲ್ಲ ಯಾವುದಕ್ಕೆ ಸಮವಲ್ಲ ಗಾಢನಿದ್ರೆಗೆ ಸಮವಲ್ಲ ಅಥವಾ ಗಾಢನಿದ್ರೆಯು ಆತ್ಮನಿಗೆ ಸಮವಲ್ಲ ಸುಷುಪ್ತಿಗೆ ಆಗುದಿಲ್ಲ ಅದು ಒಂದು ಬಿಟ್ಟು ಬಾಕಿ ಎಲ್ಲ ಅವ್ರೇನು ಹೇಳ್ತಾರೆ ಸುಷುಪ್ತೇ ಅನ್ಯಃ ಏನಿದೆಯೋ ಅದು ಸಮನಲ್ಲ ನಿದ್ರೆಗೆ ಸಮ ಬ್ರಹ್ಮನಿಗೆ ಸಮನಲ್ಲ ಇಷ್ಟೇ ಹೇಳಬೇಕಾಗಿದೆ ಅವರು ಮೇಲೆ ಹೇಳಿದ್ ನಾಲ್ಕು ತಗೋಬೇಕು ಅಂತೇನು ಹೇಳಿಲ್ಲ ನಾಲ್ಕು ತಗೋಬೇಕು ಎರಡು ತಗೋಬೇಕು ಅಥವಾ ನಾಲ್ಕು ಬಿಡಬೇಕು ಅದು ಏನು ಹೇಳಲಿಕ್ಕೆ ಹೋಗಿಲ್ಲ ಅವರು ನಿದ್ರೆಯು ಹಾಗೆ ಅನ್ನಿಸ್ತದೆ ಆದರೆ ಅದು ಬ್ರಹ್ಮನಿಗೆ ಸಮವಲ್ಲ ಏವಂ ನಿಗೃಹೀತಸ್ಯ ನಿರುದ್ಧಸ್ಯ ಮನಸಃ ನಿರ್ವಿಕಲ್ಪಸ್ಯ ಸರ್ವಕಲ್ಪನಾವರ್ಜಿತಸ್ಯ ಧೀಮತಃ ವಿವೇಕವತಃ ಪ್ರಚರಣಂ ಪ್ರಚಾರಃ ಯಃ ಸ ತು ಪ್ರಚಾರಃ ವಿಶೇಷೇಣ ಜ್ಞೇಯಃ ಯೋಗಿಭಿಹಿ ಯಾರು ಯೋಗಿಗಳಾಗಿದ್ದಾರೋ ಯಾರು ಮುಮುಕ್ಷು ಶ್ರವಣ ಮನನ ನಿಧ್ಯಾಸನ ಸಾಧಕರಾಗಿದ್ದಾರೋ ಅವರು ಲೆಟ್ ದಮ್ ನೋ ದಿಸ್ ಅವರು ಇದನ್ನು ಚೆನ್ನಾಗಿ ಅರಿತ್ಕೋಬೇಕು ಏನನ್ನು ಅರಿತ್ಕೋಬೇಕು ಈ ಭಗವತ್ ತತ್ವ ಯಾವ ಪರಬ್ರಹ್ಮ ತತ್ವ ಅಂತ ನಾವು ಕರೆದಿದ್ದೀವಿ ಇದು ಇಂತಹ ಮನಸ್ಸಿರಬೇಕಾಗ್ತದೆ ಇದನ್ನು ಗುರುತಿಸ್ಲಿಕ್ಕೆ ಇಂತಹ ಮನಸ್ಸಿರಬೇಕಾಗ್ತದೆ ನಿಗೃಹೀತಸ್ಯ ಮನಸ್ಸಃ ನಿರ್ವಿಕಲ್ಪಸ್ಯ ಮನಸ್ಸಃ ಧೀಮತಃ ಮನಸ್ಸಃ ಸ ತು ವಿಜ್ಞೇಯ ಇಂಥ ಮನಸ್ಸಿರಬೇಕಾಗ್ತದೆ ಎಂಥ ಮನಸ್ಸು ಅಂದರೆ ನಿರ್ವಿಕಲ್ಪಸ್ಯ ಏನು ನಿರ್ವಿಕಲ್ಪಸ್ಯ ಸರ್ವಕಲ್ಪನಾ ವರ್ಜಿತಸ್ಯ ನೆಕ್ಸ್ಟ್ ಧೀಮತಃ ಮನಸಃ ಎಂಥ ಮನಸ್ಸಿರಬೇಕು? ಧೀಮಂತ ಮನಸ್ಸಿರಬೇಕು. ಏನು ಧೀಮಂತ ಮನಸ್ಸು ಅಂದರೆ ವಿವೇಕವತಃ ಮನಸ್ಸು. ವಿವೇಕ ಅಂದ್ರೇನು? ಡಿಸ್ಕ್ರೀಟಿವ್ ಕೆಪ್ಯಾಸಿಟಿ, ವಿಂಗಡಿಸಿ ನೋಡುವಂಥ ಶಕ್ತಿ, ವೈಚಾರಿಕ ಬುದ್ಧಿ. ಸರಿ ತಪ್ಪು, ವಿಷ ಅಮೃತ, ವಿಂಗಡಿಸಿ ನೋಡುವಂಥ ವಿವೇಕ ಇರಬೇಕು. ಮಿಶ್ರಣಗಳ ಮಧ್ಯದಲ್ಲಿ ವಿಂಗಡಿಸಿ ನೋಡೋದು, ವಿಂಗಡಿಸೋದಲ್ಲ ವಿಂಗಡಿಸಿ ನೋಡೋದು. ಅಕ್ಕಸಾಲಿಗನು ವಿಂಗಡಿಸಿ ನೋಡ್ತಾನೆ. ಅವನೇನು ಕರಗಿಸಿ ಬೆಳ್ಳಿ ಬೇರೆ, ಬಂಗಾರ ಬೇರೆ, ಹಿತ್ತಾಳೆ ಬೇರೆ ಮಾಡಲಿಕ್ಕೆ ಹೋಗೋದಿಲ್ಲ ಅವನು. ಬರೀ ಅದನ್ನು ನೋಡಿಬಿಟ್ಟೆ ಅವನು ಹೊರಗೆ ಹಚ್ಚಿ ಹೇಳ್ತಾನೆ, ಇಷ್ಟಿದೆ ಇಷ್ಟಿದೆ ಇಷ್ಟಿದೆ ಅಂತ ಹೇಳ್ತಾನೆ. ಅದು ವಿವೇಕ, ಗೊತ್ತಲ್ಲ. ಅವರು ಹಂಸಕ್ಷೀರ ನ್ಯಾಯ ಅಂತ ಒಂದು ಕೊಡ್ತಾರೆ. ಹಂಸಕ್ಷೀರ ನ್ಯಾಯದೊಳಗೆ ಏನಾಗ್ತದೆ, ಅದೊಂದು ಕಥಾಭಾಗ ಅಷ್ಟೇ ವಿನಃ ಹಂಸ ಹಾಗೆ ಮಾಡ್ತದಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಹಾಲು ನೀರು ನಾವು ಜೊತೆಗೂಡಿಸಿ ಇಟ್ಟದ್ದೇ ಆದರೆ ಅದೇ ಕಥಾ ಏನು ಹೇಳ್ತಾರೆ ಅಂತ ಹೇಳಿಕೆ, ಅದು ಹಾಲು ಮಾತ್ರ ಸ್ವೀಕಾರ ಮಾಡ್ತದೆ, ನೀರನ್ನು ಸ್ವೀಕಾರ ಮಾಡೋದು ಮಿಕ್ಸ್ ಮಾಡಿಟ್ರೆ. ಹಾಗೆ ಇದೆ ಎಂದು ಒಪ್ಪಿಕೊಂಡರೂ ಕೂಡ ಹಾಗೆ ಅದು ಹಾಲನ್ನು ಬೇರ್ಪಡಿಸಿ ಹಾಲು ಮಾತ್ರ ಅದು ಸ್ವೀಕಾರ ಮಾಡ್ತದೆ ಅಂತ ಅಂದ್ಕೊಂಡ್ರೂ ಕೂಡ ಅದೇನು ಮಹಾವಿಶೇಷ ಅಲ್ಲ ಅಂತ ನಾನು ಹೇಳ್ತೇನೆ. ಅದೇನು ಭಾರಿ ವಿಶೇಷ? ಅವ ಅಕ್ಕಸಾಲಿಗ ಬೇರೆ ಮಾಡಲಿಕ್ಕೆ ಹೋಗಲೇ ಇಲ್ಲ ಅವನು, ಆದರೂ ಕೂಡ ಅವನು ಹೇಳ್ತಾನೆ ರಿಸಲ್ಟನ್ನು. ಇದು ಇಷ್ಟೇ ಅಥವಾ ಇಷ್ಟುವರೆ ಬಂಗಾರ ಇದೆ, ಇಷ್ಟುವರೆ ಬೆಳ್ಳಿ ಇದೆ, ಇಷ್ಟುವರೆ ಹಿತ್ತಾಳಿ ಇದೆ ಅಂತ ಹೇಳ್ತಾನೆ, ಕಾಪರ್ ಇದೆ ಅಂತ ಹೇಳ್ತಾನೆ. ಹಂಸಕ್ಷೀರ ನ್ಯಾಯಕ್ಕಿಂತ ಈ ಉದಾಹರಣೆ ಬೆಸ್ಟ್ ಉದಾಹರಣೆ. ಅದು ಆ್ಯಕ್ಚುಲಿ ಬೇರೆ ಮಾಡಲಿಕ್ಕೆ ಹೋಗ್ತದೆ, ಹೆಂಗೆ ಮಾಡ್ತದೆ, ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಟೆಕ್ನಿಕ್. ಆ ಕಥೆ ಸತ್ಯವೇ ಆಗಿತ್ತಂದ್ರೆ ವಾಸ್ತವಿಕವಾಗಿ ಏನೋ ಸೆಲೆಸ್ಟಿಯಲ್ ಹಂಸ ಇರ್ಬೋದು, ಕಂದರು ಲೋಕದ್ದು, ದೇವಲೋಕದ್ದು, ಯಾವುದೋ ಲೋಕದ ಹಂಸ ಇರ್ಬೋದು. ನಮ್ಮ ಅರ್ಧಲಿ ಹಂಸ ಏನವೇ, ಹಂಸ ಅಂದ್ರೆ ಒಂದೇ, ಬಕ ಪಕ್ಷಿ ಅಂದ್ರೆ ಒಂದೇನಾ? ಶ್ವಾನ್ ಕನ್ನಡದಲ್ಲಿ ಹೇಳ್ತೀನಿ. ಮತ್ತೆ ಹಂಸಕ್ಕೆ ಏನು ಹೇಳ್ತೀರಿ ನೀವು? ಗೋಣಿ ಹೌದಲ್ಲ, ದೊಡ್ಡ ಸೈಜ್ ಹೌದು ಹೇಳ್ರಿ ನೋಡಿ. ಅದು ಕನ್ನಡದಲ್ಲಿ ಅದು ಸಿಗ್ತಾ ಇಲ್ಲ ನನಗೆ. ಹಂಸ ಆದ್ದರಿಂದ ಅದೇನಾದರೂ ದೇವಲೋಕದ ಹಂಸ ಇರಬಹುದೇ ವಿನಃ ಈ ಅರ್ಧಲಿ ಲೋಕದ ಭೂಲೋಕದ ಹಂಸ ಅಲ್ಲ. ಭೂಲೋಕದ ಹಂಸ ಹಾಗೆ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ ಅಂತ ನನ್ನ ಲಾಜಿಕ್ ಹೇಳ್ತದೆ ನೋಡೋಣ. ಸೊ ಹಾಗೆ ವಿವೇಕವತಃ ಧೀಮತಃ ಅಂದರೆ ವಿವೇಕವತಃ ಅವನ ಮನಸ್ಸು, ಅವನ ಮನಸ್ಸು ಬುದ್ಧಿಗಳು ವಿವೇಕಯುಕ್ತವಾಗಿರಬೇಕು. ಅಂತಹ ಮನಸ್ಸಿನಿಂದ ಕೂಡಿದವರಾದಂತಹ ಯೋಗಿಗಳು ಈ ಆತ್ಮತತ್ವವನ್ನು ವಿಶೇಷವಾಗಿ ಅರಿತುಕೊಳ್ಳತಕ್ಕದ್ದು. ದಟ್ಸ್ ವಾಟ್ ಇಟ್ ಇಸ್ ಕಂಪ್ಲೀಟ್. ನಾನು ಅಬ್ಜೆಕ್ಷನ್ ಸರ್, ನಾನು ಸರ್ವ ಪ್ರತ್ಯಯ ಅಭಾವೇ ಯಾದೃಶಃ ಸುಷುಪ್ತಿಸ್ಥಸ್ಯ ಸುಷುಪ್ತಿಸ್ಥಸ್ಯ ಮನಸಃ ಪ್ರಚಾರಃ ತಾದೃಶ ಇವ ನಿರುದ್ಧಸ್ಯಾಪಿ ಪ್ರತ್ಯಯ ಅಭಾವ ವಿಶೇಷಾತ್ ಪ್ರತ್ಯಯ ಅಭಾವ ಅವಿಶೇಷಾತ್ ಕಿಂ ತತ್ರ ವಿಜ್ಞೇಯಮಿತಿ ಅತ್ರ ಉಚ್ಯತೆ. ನಮ್ಮದೊಂದು ಸಣ್ಣ ಜಿಜ್ಞಾಸ, ಗಾಢ ನಿದ್ರೆಯಲ್ಲಿ ಏನೇನು ಪ್ರತ್ಯಯಗಳಿರ್ತವೆ, ಗಾಢ ನಿದ್ರೆಯಲ್ಲಿ ಏನೇನು ಪ್ರತ್ಯಯಗಳಿರ್ತವೆ? ಏನೂ ಇಲ್ಲ. ಇನ್ನು ಈ ವಿವೇಕ ಅನುಸಂಧಾನ, ಅದು ಅನ್ವಯ ವ್ಯತಿರೇಕದಿಂದಲೋ ಅಥವಾ ನೀತಿ ನೀತಿಗಳಿಂದಲೋ ಅಥವಾ ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯಿಂದಲೋ ಶಾಸ್ತ್ರೀಯ ಪ್ರಕ್ರಿಯೆಯಿಂದ ನೀನು ವಿವೇಕ ಅನುಸಂಧಾನ ಏನು ಮಾಡ್ತೀಯೋ ಆ ವಿವೇಕ ಅನುಸಂಧಾನವನ್ನು ಇಲ್ಲಿ ಮನಸ್ಸು ಬುದ್ಧಿಗಳ ನಿರುದ್ಧ ಅನ್ನೋದನ್ನು ಹೇಳಿದ್ದಾರೆ. ಇದು ಪತಂಜಲಿಯ ನಿರುದ್ಧ ಅಲ್ಲ, ಇದು ಯಾವುದಿದು ವೇದಾಂತದ ನಿರುದ್ಧ. ಈಗ ಈ ಈ ನಿರುದ್ಧದಲ್ಲಿ ಏನು ಪ್ರತ್ಯಯಗಳಿವೆ, ಏನು ಪ್ರತ್ಯಯಗಳಿವೆ? ಗಾಢ ನಿದ್ರೆಯಲ್ಲಿ ಯಾವ ಪ್ರತ್ಯಯಗಳು ಇಲ್ಲ. ವಿವೇಕ ಅನುಸಂಧಾನದಿಂದ ನೀನು ಏನು ಒಂದು ಪ್ರಕ್ರಿಯೆಯನ್ನು ಫಾಲೋ ಮಾಡಿದೀಯಾ, ಆವಾಗ ಮನಸ್ಸು ಬುದ್ಧಿಗಳಲ್ಲಿ ಏನು ಪ್ರತ್ಯಯಗಳಿವೆ? ಆವಾಗೂ ಕೂಡ ಏನು ಪ್ರತ್ಯಯಗಳಿಲ್ಲ. ಸರ್ವ ಪ್ರತ್ಯಯ ಶೂನ್ಯ ಅಂತ ನಾವು ಈ ಮೂರು ನಾಲ್ಕು ಶ್ಲೋಕದ ಹಿಂದೆ ನಿರ್ಧಾರ ಮಾಡಿದ್ದೀವಿ. ಸೊ ಏನು ಪ್ರತ್ಯಯಗಳಿಲ್ಲ. ಹೀಗಾಗಿ ಸರ್ವ ಪ್ರತ್ಯಯ ಅಭಾವೇ ಯಾದೃಶಃ ಸುಷುಪ್ತಿಸ್ಥಸ್ಯ ಮನಸ್ಸಃ ಪ್ರಚಾರ. ಮನಸ್ಸಿನ ಪ್ರಸಿದ್ಧಿಯು ಹೇಗೆ ಅಲ್ಲಿ ಸುಷುಪ್ತಿಯಲ್ಲಿ ಏನೂ ಪ್ರತ್ಯಯರಹಿತವಾಗಿದೆಯೋ ತಾದೃಶಃ ಇವ ಅದೇ ಪ್ರಕಾರವಾಗಿ ನಿರುದ್ಧಸ್ಯಾಪಿ. ನಿರುದ್ಧಸ್ಯ ಅಂದರೆ ವಿವೇಕ ಅನುಸಂಧಾನ, ವಿವೇಕ ಅನುಸಂಧಾನದಿಂದ ಅಲ್ಲಿ ಹೇಗೆ ಪ್ರತ್ಯಯರಹಿತವಾದ ಶೂನ್ಯತ್ವವನ್ನು ನಾವು ಗಾಢ ನಿದ್ರೆಯಲ್ಲಿ ಅನುಭವಿಸ್ತೀವಿ, ಅದನ್ನೇ ಎಚ್ಚರವಾಗಿದ್ದುಕೊಂಡು ವಿವೇಕದಿಂದ ಅದನ್ನು ನಾವು ನಿವೃತ್ತ ಮಾಡುತ್ತೆ. ಆದ್ದರಿಂದ ಅವ್ರು ಹೇಳ್ತಾರೆ ಎರಡರಲ್ಲಿಯೂ ಒಂದೇ ಆಯ್ತಲ್ಲೋ, ಪ್ರತ್ಯಯ ಅಭಾವ ಅವಿಶೇಷಾತ್, ಅಲ್ಲಿಯೂ ಪ್ರತ್ಯಯ ಅಭಾವ ಇಲ್ಲಿಯೂ ಪ್ರತ್ಯಯ ಅಭಾವ. ಅಲ್ಲಿ ಪ್ರತ್ಯಯಗಳು ಅಭಾವ ಒಂದು ಥರ ಇದೆ, ಇಲ್ಲಿ ಪ್ರತ್ಯಯ ಅಭಾವ ಇನ್ನೊಂದು ಥರ ಇದೆ ಅಂತ ಒಂದುದಾದರೆ ವಿಶೇಷತ ಪ್ರತ್ಯಯ ಅಭಾವ ಅವಿಶೇಷತ ಇಲ್ಲ ಅಂದರೆ ಎರಡರಲ್ಲಿಯೂ ಇರುವಂಥದ್ದು ಒಂದೇ ಥರ. ಅಲ್ಲಿಯೂ ಪ್ರತ್ಯಯ ಸರ್ವ ಪ್ರತ್ಯಯ ಶೂನ್ಯ, ಇಲ್ಲಿಯೂ ಸರ್ವ ಪ್ರತ್ಯಯ ಶೂನ್ಯ. ಅಲ್ಲಿ ಅಂದರೆ ಎಲ್ಲಿ? ಗಾಢ ನಿದ್ರೆಯಲ್ಲಿ. ಇಲ್ಲಿ ಅಂದರೆ ಎಲ್ಲಿ? ಬ್ರಹ್ಮತತ್ವದಲ್ಲಿ, ವಿವೇಕ ಅನುಸಂಧಾನದಲ್ಲಿ. ಅಂದಮೇಲೆ ನಿನ್ನ ಪ್ರಶ್ನೆ ಏನಪ್ಪ ಅಂದರೆ ಕಿಂ ತತ್ರ ವಿಜ್ಞೇಯಮಿತಿ. ಅಲ್ಲಿಯೂ ಪ್ರತ್ಯಯ ಶೂನ್ಯ, ಇಲ್ಲಿಯೂ ಪ್ರತ್ಯಯ ಶೂನ್ಯ ಅಂತ ಅಂದಮೇಲೆ ತಿಳ್ಕೋಬೇಕಾದೇನಿದೆ? ತಿಳ್ಕೋಬೇಕಾದೇನಿದೆ? ತಿಳ್ಕೋಬೇಕಾದವನನ್ನು ತಿಳ್ಕೋಬೇಕಾಗಿದೆ. ಅವ ಒಬ್ಬನನ್ನು ಬ್ರಾಕೆಟ್ನಾಗ ಇಟ್ಬಿಟ್ಟಿದೆಯಾ ನೀವು? ತಿಳಿಯುವವನನ್ನೇ ತಿಳಿಯಬೇಕಾಗಿದೆ. ಇರಲಿ, ನೋಡೋಣ ಅವರೇನು ಹೇಳ್ತಾರೆ. ಅತ್ರ ಉಚ್ಯತೆ ನೈವಂ ನೈವಂ ಯಸ್ಮಾ ಸುಷುಪ್ತಿ ಅನ್ಯಃ ಪ್ರಚಾರಃ ಯಸ್ಮಾ ಸುಷುಪ್ತಿ ಅನ್ಯಃ ಪ್ರಚಾರಃ ಅವಿದ್ಯಾ ಮೋಹ ತಮಃ ಅವಿದ್ಯಾ ಮೋಹ ತಮಃ ತಮೋಗ್ರಹ ಏನು ತಮೋಗ್ರಸ್ತ ಅವಿದ್ಯಾ ಮೋಹ ಅವಿದ್ಯಾ ಮೋಹ ತಮೋಗ್ರಸ್ತಸ್ಯ ತಮೋಗ್ರಸ್ತಸ್ಯ ಅಂತರ್ಲೀನ ಅಂತರ್ಲೀನ ಅನೇಕ ಅನೇಕ ಅನರ್ಥ ಅನರ್ಥ ಪ್ರವೃತ್ತಿ ಪ್ರವೃತ್ತಿ ಬೀಜ ವಾಸನಾವತಃ ಬೀಜ ವಾಸನಾವತಃ ಮನಸಃ ಮನಸಃ ನ ಏವಂ. ನೀನು ವಿಚಾರ ಮಾಡಿದ ಪ್ರಕಾರ ಅದು ಇಲ್ಲ. ಯಾಕೆ ಅಂತಂದರೆ ಯಸ್ಮಾತ್ ಯಸ್ಮಾತ್ ಅಂದರೆ ಯಸ್ಮಾತ್ ಕಾರಣಾತ್, ಯಾವ ಕಾರಣದಿಂದಾಗಿ ಅಂತ ಹೇಳಿದ್ದಾದರೆ ಸುಷುಪ್ತೇಹೇ ಸುಷುಪ್ತಿಯಲ್ಲಿ ಅನ್ಯ ಪ್ರಚಾರ ಅವಿದ್ಯಾಮೋಹ ತಮೋಗ್ರಸ್ತಸ್ಯ. ಸುಷುಪ್ತಿಯಲ್ಲಿ ಏನು ನಮಗೆ ಪ್ರಾಪ್ತವಾಗಿದೆ ಅಗಾಢ ನಿದ್ರೆಯಲ್ಲಿ ಏನು ನಮಗೆ ಇಲ್ಲೇ ಇಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ ಅದು ಅವಿದ್ಯಾಮೋಹ ತಮೋಗ್ರತಸ್ಯ ಅಂತರ್ಲೀನ. ಸುಷುಪ್ತಿಯೊಳಗೆ ಏನೂ ಇಲ್ಲ ಪ್ರತ್ಯಯ ಅಂತ ಏನು ಅಂದ್ಕೊಂಡಿವಿ. ಏನು ಇಲ್ಲ ಅಂದರೆ ಏನು ಅದು? ಸರ್ವವಾಸನಾ ಸಹಿತವಾದಂತಹ ಇಚ್ಛಾ ಸಹಿತವಾದಂತಹ ಪ್ರವೃತ್ತಿ ಸಹಿತವಾದಂತಹ ಎಲ್ಲ ಸಂಗ್ರಹಗಳು ಅಂತರ್ಲೀನ, ಅವು ಒಳಗೆ ಲಯವಾಗಿ ಹೋಗಿವೆ. ವಿವೇಕ ಅನುಸಂಧಾನದಲ್ಲಿ ಅವುಗಳಿಗೆ ಅಸ್ತಿತ್ವವೇ ಇಲ್ಲ ಅನ್ನುವ ಸ್ಪಷ್ಟತೆ. ಗಾಢ ನಿದ್ರೆಯಲ್ಲಿ ಏನಾಗಿದೆ ಅದು ಇನ್ನೂ ತನ್ನ ಅಸ್ತಿತ್ವವನ್ನು ಇಟ್ಟುಕೊಂಡಿದೆ ಅನ್ನುವಂಥದ್ದು ನಮ್ಮ ಅಂತಃಕರಣದಲ್ಲಿ ಸ್ಪಷ್ಟ ಇದೆ. ಗಾಢ ನಿದ್ರೆಯಲ್ಲಿ ಏನೂ ನನಗೆ ಗೊತ್ತಾಗಲಿಲ್ಲ ಅಂತಂದರೆ ಆ ಏನೇನೂ ಗೊತ್ತಾಗಲಿಲ್ಲ ಅನ್ನುವ ಏನೇನುಗಳು ಏನಿವೆಯೋ ಅವೆಲ್ಲವುಗಳು ಇವೆ. ಇದು ಸುಧಾರಿಸಿದ ಕನ್ನಡ. ಏನೇನುಗಳು? ಹಾ, ಅರ್ಥ ಆಯ್ತದ? ಎಲ್ಲವೂ ಅಂತ ಅರ್ಥ. ಹಾ, ಏನೇನು ಏನೇನೂ ಇಲ್ಲ ಅಂತ ನಾವೇನು ಹೇಳ್ತೀವೋ ಸುಷುಪ್ತಿಯಲ್ಲಿ ಆ ಏನೇನೂ ಏನಿದೆಯೋ ಅವೆಲ್ಲವೂ ಏನೇನೂಗಳು. ಆಗುದಿಲ್ಲ, ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ, ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ, ಆಗುದಿಲ್ಲ. ಅವ ಹಂಗಾಗ್ತಾವ, ಏನೇನುಗಳು ಇಲ್ಲ ಎನ್ನುವುದು ಇಲ್ಲ, ಇರ್ತಾವೆ, ಎಲ್ಲ ಲಯದಲ್ಲಿರ್ತವೆ. ಅದಕ್ಕೆ ಶಬ್ದ ಅಂತರ್ಲೀನ. ಅಲ್ಲಿ ಇತ್ತುಕೊಂಡು ಏನು ಮಾಡ್ತವೆ? ಅನೇಕ ಅನರ್ಥ ಪ್ರವೃತ್ತಿ ಬೀಜ ವಾಸನಾವತಃ ಅವಲ್ಲಿದ್ದುಕೊಂಡು ವಾಸನಾ ಬೀಜಗಳಾಗಿ ಸಮಯಾನುಸಾರವಾಗಿ ಅವು ಮೊಳಕೆ ಹೊಡಿತವೆ. ಸಮಯಾನುಸಾರವಾಗಿ ಮೊಳಕೆ ಹೊಡಿತಾವೆ ಅಂದರೆ ಇವೆ ಅಂತ ಅರ್ಥನೋ ಇಲ್ಲ ಅಂತ ಅರ್ಥನೋ? ಇವೆ ಅಂತ ಅರ್ಥ. ವ್ಯಾವಹಾರಿಕವಾಗಿ ಒಳ್ಳೆಯ ಬೀಜಗಳು ಮತ್ತು ನಾವು ಉತ್ತಮ ಬೀಜಗಳು, ಉತ್ತಮ ವಾಸನೆಗಳು, ಅಧಮ ವಾಸನೆಗಳು, ಮಧ್ಯಮ ವಾಸನೆಗಳು ಅಂತ ವ್ಯಾವಹಾರಿಕವಾಗಿ ಕರೆದಿದ್ದರೂ ಕೂಡ ಎಲ್ಲವನ್ನು ಸೇರಿಸಿ ಅನೇಕ ಅನರ್ಥ ಪ್ರವೃತ್ತಿ ಬೀಜಗಳು ಯಾವತ್ತಿಗೂ ಕೂಡ ಇವು ಸಾರ್ಥಕ ಅಲ್ಲ. ಏನಿವು ಅನರ್ಥ. ನೀವು ಉತ್ತಮ ಬೀಜ ಅಂತ ವ್ಯಾವಹಾರಿಕವಾಗಿ ಕರೀತೀಯ, ಉತ್ತಮ ವಾಸನ ಯಾವುದು ಆತ್ಮನಲ್ಲಿ ಇಲ್ಲವೋ ಅವೆಲ್ಲವೂ ಕೂಡ ಆತ್ಮನಿಗೆ ವಿರುದ್ಧ ಅನರ್ಥವೆಂದೇ ಪರಿಗಣಿಸಲಾಗುತ್ತದೆ. ಹೀಗಾಗಿ ಆತ್ಮ ವಿಚಾರ ಬಂದಾಗ ನಾವು ಅವೆಲ್ಲವನ್ನು ನೇತಿ ಮಾಡಿಬಿಡ್ತೀವಿ. ಇಲ್ಲಿವರೆಗೂ ಅಂದರೆ ಗುರು ಶಿಷ್ಯ ಪರಂಪರೆಯನ್ನೂ ಕೂಡ ನೇತಿ. ಹೇಗೆ? ಗುರುರ್ನೈವ ಶಿಷ್ಯ ಚಿದಾನಂದ ರೂಪ ಶಿವೋಹಂ ಶಿವ. ಆತ್ಮ ಒಂದು ಹೊರತುಪಡಿಸಿ ಎಲ್ಲವೂ ಅನರ್ಥಕ. ಆ ಅರ್ಥದಲ್ಲಿ ನಾವು ನೋಡಬೇಕಿಲ್ಲಿ, ಸಮಸ್ತ ಪ್ರವೃತ್ತಿಗಳು ಏನು ನಮ್ಮಲ್ಲಿ ಲಯಗೊಂಡಿವೆಯೋ ಅವು ಬೀಜ ವಾಸನಾವತಃ ಮನಸಃ. ಓಕೆ ಬಿಡಿ ಅದನ್ನು, ಈ ಕಡೆ ಬನ್ನಿ. ಈಗ ವಿವೇಕ ಅನುಸಂಧಾನ. ಆತ್ಮ ಸತ್ಯ ಅನುಬೋಧ ಹುತಾಶ ವಿಪ್ಲುಷ್ಟ ವಿದ್ಯಾ ಅನರ್ಥ ಪ್ರವೃತ್ತಿ ಬೀಜಸ್ಯ ನಿರುದ್ಧಸ್ಯ ಅನ್ಯೈವ ಪ್ರಶಾಂತ ಸರ್ವಕ್ಲೇಶ ರಜಸಃ ಸ್ವತಂತ್ರ ಪ್ರಚಾರಃ. ಸೊ ಆ ಪ್ರಕಾರವಾದ ಗಾಢ ನಿದ್ರೆಯಲ್ಲಿಯ ಮಾನಸಿಕ ಸ್ಥಿತಿ ಏನಿದೆಯೋ ಅದರ ಪ್ರಸಿದ್ಧಿಯೇ ಬೇರೆ. ಪ್ರಚಾರ ಅಂದರೆ ಪ್ರಸಿದ್ಧಿ, ಅದರ ಪ್ರಸಿದ್ಧಿಯೇ ಬೇರೆ. ಈ ವಿವೇಕ ಅನುಸಂಧಾನದ ಪ್ರಸಿದ್ಧಿಯೇ ಬೇರೆ. ವಿವೇಕ ಅನುಸಂಧಾನ ಪ್ರಸಿದ್ಧಿಯೊಳಗೆ ಏನಾಗ್ತದೆ? ಮೊಟ್ಟ ಮೊದಲನೇದ್ದು ಆತ್ಮ ಸತ್ಯಂ. ಆತ್ಮಸತ್ಯ ಇದನ್ನು ಹಿಡ್ಕೊಂಡು ನಾವು ಹೊರಡ್ತೀವಿ. ಆವಾಗ ಏನಾಗ್ತದೆ ಅಂದರೆ ಅಲ್ಲಿ ನಮಗೆ ಒಂದು ತಿಳುವಳಿಕೆಯು ಸ್ಪಷ್ಟವಾಗ್ತದೆ. ಆ ತಿಳುವಳಿಕೆ ಏನು ಮಾಡ್ತದೆ? ಅದು ಅನುಬೋಧ. ಆ ಅನುಬೋಧ, ಆ ತಿಳುವಳಿಕೆ ಏನು ಮಾಡ್ತದೆ? ಅದು ಹುತಾಶ ವಿಪ್ಲುಷ್ಟ. ಅಗ್ನಿಯು ಹೇಗೆ ಸುಡುತ್ತದೆಯೋ ಹಾಗೆ ಈ ಜ್ಞಾನಾಗ್ನಿ, ಹುತಾಶ ಅಂದರೆ ಜ್ಞಾನಾಗ್ನಿ, ಈ ಜ್ಞಾನಾಗ್ನಿಯು ವಿಪ್ಲುಷ್ಟ. ಏನೇನು ಸುಟ್ಟಾಗ್ತದೆ? ಅವಿದ್ಯ ಅವಿಪ್ಲುಷ್ಟ, ಅವಿದ್ಯಾ ಅನರ್ಥ ಅಂತ ಹಾಗೆ ತೋಡ್ರಿ. ವಿಪ್ಲುಷ್ಟ ಅವಿದ್ಯಾ ಅನರ್ಥ ಪ್ರವೃತ್ತಿ ಬೀಜಸ್ಯ. ಆ ಬೀಜ ಸಹಿತವಾಗಿ ಎಲ್ಲವನ್ನು ಸುಟ್ಟು ಹಾಕುತ್ತದೆ. ಏನು ಸುಡುವಂಥ ಇಂಧನ ಯಾವುದು? ವಿದ್ಯಾ, ವಿದ್ಯಾ ಜ್ಞಾನ. ಸರಿತಾ? ಆತ್ಮ ಸತ್ಯ ನಂಬರ್ ಒನ್. ಇದನ್ನು ಅನುಸರಿಸಿಕೊಂಡು ನಾವು ಶ್ರವಣ ಮನನ ಇತ್ಯಾಸನ ಮಾಡಿದ್ದಾದರೆ ಅನುಬೋಧ. ಈ ಅನುಬೋಧದಲ್ಲಿ ಏನಾಗ್ತದೆ? ಹುತಾಶ ವಿಪ್ಲುಷ್ಟ. ಈ ಅನುಬೋಧವು ನಮ್ಮಲ್ಲಿ ಆ ಬೆಂಕಿಯನ್ನು ಉತ್ಪತ್ತಿ ಮಾಡುತ್ತದೆ. ಆ ಬೆಂಕಿಯು ಸುಡುತ್ತದೆ. ಏನನ್ನು ಸುಡುತ್ತದೆ? ಅವಿದ್ಯಾ ಅನರ್ಥ ಪ್ರವೃತ್ತಿ ಬೀಜಸ್ಯ, ಅಜ್ಞಾನ ಎನ್ನುವಂತಹ ಪ್ರವೃತ್ತಿ ಬೀಜ. ಈ ಬೀಜವನ್ನೇ ಸುಟ್ಟಾಗ್ತದೆ. ಅಲ್ಲಿಯೂ ನಿರುದ್ಧಸ್ಯ, ಇಲ್ಲಿಯೂ ನಿರುದ್ಧಸ್ಯ. ಇಲ್ಲಿಯೂ ಕೂಡ ನಿರ್ಧಕ್ಷ ಆಯಿತು. ಆದರೆ ಇದು ಏನನ್ನು ಅವಲಂಬಿಸಿ ಆದದ್ದಲ್ಲ, ಗೊತ್ತಾಯ್ತಲ್ಲ. ಬ್ರಹ್ಮಜ್ಞಾನದಲ್ಲಿ ಏನನ್ನು ಅವಲಂಬಿಸದೆ ಇದ್ದದ್ದನ್ನು ನಿರಾಕರಿಸಿಕೊಂಡು ವಿವೇಕದಿಂದ ಅಲ್ಲಿ ಅವಲಂಬಿಸಬೇಕಾಗ್ತದೆ. ಇಲ್ಲಿ ಯೋಗಶಾಸ್ತ್ರದಲ್ಲಿ ಅವಲಂಬಿಸಬೇಕಾಗ್ತದೆ, ಗಾಢ ನಿದ್ರೆಯಲ್ಲಿ ಅವಲಂಬಿಸಬೇಕಾಗ್ತದೆ. ಏನು ಅವಲಂಬಿಸಬೇಕಾಗ್ತದೆ? ಸುಪ್ತವಾಗಿ ಮನಸ್ಸು ಬುದ್ಧಿಗಳು ಇನ್ನೂ ಇರ್ತವೆ. ಇಲ್ಲಿ ಅವಿದ್ಯಾಸಹಿತವಾಗಿ ಸಮಸ್ತ ಬೀಜವು ನಾಶವಾಗಿರುತ್ತದೆ. ಇದು ಡಿಫರೆನ್ಸ್. ಮನಸ್ಸು ಬುದ್ಧಿಗಳಲ್ಲಿ ಸುಪ್ತವಾಗಿ ಇನ್ನೂ ಇರ್ತಾವೆ, ಹೀಗಾಗಿ ಅವಲಂಬನ ಇದೆ. ಇಲ್ಲಿ ಅವಲಂಬನ ಇಲ್ಲ. ಜ್ಞಾನದ ಸ್ಪಷ್ಟತೆಯಲ್ಲಿ ಇವೆಲ್ಲವೂ ಕೂಡ ನೇತಿ ನೇತಿ ಎಂದು ನಿರಾಕರಿಸಲ್ಪಟ್ಟಿರುತ್ತವೆ. ಎಲ್ಲವೂ ನಾಶವಾಗಿರ್ತವೆ ಅಂದರೆ ಏನೇನು ನಾಶವಾಗಿರ್ತವೆ ಹೇಳ್ತಾರೆ, ಅದನ್ನು ಅವರು ಹೇಳಿಬಿಟ್ಟಿದ್ದಾರೆ. ಸರ್ವ ಕ್ಲೇಶ ರಜಸಃ, ಸಮಸ್ತ ಕ್ಲೇಶ ರಜಸ್ಸೆಲ್ಲವೂ ಕೂಡ ಎಲ್ಲವೂ ಕೂಡ ನಾಶ ಮಾಡಿಕೊಂಡಿರುವ ಮನಸ್ಸು. ನಾನು ಹೇಳಿದ್ದೆ ನಿಮಗೆ, ಪ್ರವೃತ್ತಿ ಸಹಿತವಾದ ಮನಸ್ಸು, ಪ್ರವೃತ್ತಿ ರಹಿತವಾದ ಮನಸ್ಸು ಅಂತ ನಿನ್ನೆ ನೋಟ್ಸ್ ಕೊಟ್ಟಿದ್ದೆ. ಪ್ರವೃತ್ತಿ ಸಹಿತವಾದ ಮನಸ್ಸು ಅಂತಂದರೆ ನಮ್ಮಲ್ಲಿ ಉಂಟಾಗುವ ವೃತ್ತಿಗಳಿಂದ ಸಹಿತವಾದ ಮನಸ್ಸು. ಆ ಮನಸ್ಸು ಉಪಯೋಗ ಇಲ್ಲ. ಎಂಥ ಮನಸ್ಸಿರಬೇಕು? ಪ್ರವೃತ್ತಿಗಳಿಂದ ರಹಿತವಾದ ಮನಸ್ಸು ಬೇಕು ಅಂತಲ್ಲ. ಆ ಪ್ರವೃತ್ತಿರಹಿತವಾದ ಮನಸ್ಸನ್ನು ಮಾಡುವುದಲ್ಲ, ಮನಸ್ಸು ಇರೋದೇ ಪ್ರವೃತ್ತಿರಹಿತವಾದದ್ದು ಅನ್ನೋದನ್ನು ಗುರುತಿಸು. ತೊಳೆದ ಬಾಟಲ್ ಬೇರೆ, ಉಪಯೋಗಿಸದೇ ಇದ್ದ ಬಾಟಲ್ ಬೇರೆ. ಒಂದು ಸಲ ಬಾಟಲನ್ನು ಉಪಯೋಗಿಸಿದರೂ ಕೂಡ ಮುಂದೆ ತೊಳೆದು ತೊಳೆದು ತೊಳೆದು ತೊಳೆದೇ ಉಪಯೋಗಿಸ್ತಾರೆ ಅಂತ ಇಟ್ಕೊಂಬೋಣ. ಹೌದಾ? ಅದೇ ಒಂದು ವೇಳೆ ನ್ಯೂಲಿ ಪ್ರೊಡ್ಯೂಸ್ಡ್ ಫ್ರೆಶ್ ಬಾಟಲ್ ಬಂತು ಅಂದರೆ ತೊಳೆದು ತೊಳೆದು ತೊಳೆದು ತೊಳೆದು ಉಪಯೋಗಿಸ್ತೇವೇನು? ಇದು ಪ್ರವೃತ್ತಿ ಸಹಿತವಾದ ಮನಸ್ಸು, ಅದು ಪ್ರವೃತ್ತಿ ರಹಿತವಾದ ಮನಸ್ಸು. ಒಂದು ಸಲ ಇವು ನೇತಿ ನೇತಿಗಳು ಸ್ಪಷ್ಟವಾಗಿಬಿಟ್ಟು ಅಂತಂದರೆ ಅದು ಮೊದಲೂ ಪ್ರವೃತ್ತಿರಹಿತವಾಗೇ ಇತ್ತು ಮನಸ್ಸು, ಈಗೂ ಪ್ರವೃತ್ತಿರಹಿತವಾಗಿ ಇದೆ. ಇಲ್ಲಿ ಮಾಡುವುದಲ್ಲ, ಇಲ್ಲಿ ಅನುಸಂಧಾನ ಇದೆ, ವಿವೇಕದ ಜಿಜ್ಞಾಸ ಇದೆ. ಆತ್ಮಸತ್ಯ ಅನುಭೋಧ ಹುತಾಶ ವಿಪ್ಲುಷ್ಟ ವಿದ್ಯಾ ಅನರ್ಥ ಪ್ರವೃತ್ತಿ ಬೀಜಸ್ಯ ನಿರುದ್ಧಸ್ಯ ಅನ್ಯ ಏವ ಪ್ರಶಾಂತ ಸರ್ವಕ್ಲೇಶ ರಜಸಃ ಸ್ವತಂತ್ರ ಪ್ರಚಾರ. ಈ ಮನಸ್ಸಿನ ಈ ಪ್ರಸಿದ್ಧಿ ಏನಿದೆಯೋ ಈ ಪ್ರಸಿದ್ಧಿನೇ ಬೇರೆ, ಗಾಢ ನಿದ್ರೆಯಲ್ಲಿಯ ಮನಸ್ಸಿನ ಪ್ರಸಿದ್ಧಿಯೇ ಬೇರೆ. ಪ್ರಚಾರ ಅಂದರೆ ಪ್ರಸಿದ್ಧಿ. ಸೊ ಈ ಪ್ರಸಿದ್ಧಿಯೇ ಬೇರೆ, ಆ ಪ್ರಸಿದ್ಧಿಯೇ ಬೇರೆ. ಈ ಪ್ರಸಿದ್ಧಿ ಅನವಲಂಬಿತವಾದ ಪ್ರಸಿದ್ಧಿ, ಆ ಪ್ರಸಿದ್ಧಿ ಅವಲಂಬಿತವಾದ ಪ್ರಸಿದ್ಧಿ. ಆ ಪ್ರಸಿದ್ಧಿ ಅಂದರೆ ಸುಷುಪ್ತಿಯಲ್ಲಿದ್ದಂಥ ಮನಸ್ಸು ಬುದ್ಧಿಗಳ ಪ್ರಸಿದ್ಧಿ. ಅದು ಎಂಥ ಪ್ರಸಿದ್ಧಿ? ಅದು ಅವಲಂಬಿತ. ಅತಃ ನ ತತ್ಸಮಃ. ಆದ್ದರಿಂದ ಇವೆರಡನ್ನೂ ಸಮ ಅಂತ ಲೆಕ್ಕ ಹಾಕಬೇಡ್ರಿ. ಹುಷಾರ್ ನ ತತ್ಸಮಃ. ತಸ್ಮಾತ್ ತಸ್ಮಾತ್ ಯುಕ್ತಃ ಸಹ ವಿಜ್ಞಾತುಂ ಇತಿ ಅಭಿಪ್ರಾಯ. ಆದ್ದರಿಂದ ಇದನ್ನು ಅರಿತು ಈ ವ್ಯತ್ಯಾಸವನ್ನು ಈ ಸೂಕ್ಷ್ಮವಾದ ವ್ಯತ್ಯಾಸವನ್ನು ವಿಜ್ಞಾತಂ ಯುಕ್ತ ತಿಳಿದುಕೊಳ್ಳಬೇಕಾದ್ದು ಅವಶ್ಯ ಇದೆ ಇತಿ ಅಭಿಪ್ರಾಯ. ಇದು ಅತಿ ಸೂಕ್ಷ್ಮ ಸಂಸ್ಕಾರ, ಶ್ರವಣ ಸಂಸ್ಕಾರ ಇಲ್ಲದೇ ಇದ್ದವರಿಗೆ ಇದು ಹಾಗೆ ಸುಲಭವಾಗಿ ಅರ್ಥ ಆಗುವುದಿಲ್ಲ. ಶ್ರವಣ ಸಂಸ್ಕಾರ ಇರಬೇಕು. ಸಾಕಷ್ಟು ಈ ವಿಷಯಗಳನ್ನು ಕೇಳ್ತಾ ಇದ್ದವರಿಗೆ, ಸತತವಾಗಿ ಕೇಳೋರಿಗೇ ಅರ್ಥ ಆಗಿರೋದಿಲ್ಲ. ಯಾವಾಗ ಓ ಹೌದಲ್ಲ ಅಂತ ಮುಂಚೆ ಏನಾಗಿರ್ತದೆ ಕೇಳಿರೋದಿಲ್ಲ, ತಿಳಿದಿರೋದಿಲ್ಲೇನು, ತಿಳಿದಿರ್ತದ ಹೊಡೆದಿರುವುದಿಲ್ಲ. ಇಂಗ್ಲಿಷ್ ಕಾಮಿಕ್ಸ್ನಾಗೆ ಇಂಗ್ಲಿಷ್ ಕಾಮಿಕ್ಸ್ನಾಗ ಟಿಂಟಿನ್ ಅಂತ ಬರ್ತದೆ, ಟಿಂಟಿನ್ ಅಂತ ಇಷ್ಟ ಇರ್ತಾನೆ ಟಿಂಟಿನ್ ಅಂತ. ಅವನಿಗೆ ಸರಿ ಟೈಮ್ನಾಗ ಸರಿಯಾದ ಜಾಗದಲ್ಲಿ ಇಲ್ಲಿ ಹೊಳಿತಿರ್ತದೆ. ಆ ಇಲ್ಲಿದ್ದಾನೆ ನೋಡು ಕಳ್ಳ, ಅವನನ್ನು ಹಿಡಿಯೋಣ, ಅಲ್ಲೇ ಇರ್ತಾನ ಕಳ್ಳ. ಅವ ಅಲ್ಲಿದ್ದಾನೆ ಅನ್ನೋದು ಇವನ ತಲೆಯಾಗ ಹೊಳಿತ. ಅವಾಗ ಒಂದು ಬಲ್ಬ್ ಹತ್ತದ, ಟಿನ್ ಟಿನ್ ಟಿನ್ ಟಿನ್ ಬಲ್ಬ್ ಹತ್ತದ. ಇವೆರಡರಲ್ಲಿ ಇಷ್ಟು ಸೂಕ್ಷ್ಮದ ಅಂತೇಳಿ ಶ್ರವಣ ಸಂಸ್ಕಾರ ಇದ್ದವರಿಗೆ ಟಿನ್ ಟಿನ್ ಆಗ್ತದೆ ಅಷ್ಟೇ, ಹಿಂದೆ ಇದ್ದವರಿಗೆ ಏನಾಗ್ತದೋ ಆಗ್ತಿಲ್ಲ. ನಾಟ್ ಎಕ್ಸಾಕ್ಟ್ಲಿ, ಟ್ಯೂಬ್ಲೈಟ್ ಆದರೆ ಅಟ್ಲೀಸ್ಟು ಹಾಂ ಬೆಳಕು ಕೊಡ್ತು. ಈ ಎರಡರಲ್ಲಿ ಯಾಕೆ ಬೇರೆ ಬೇರೆ ಇವೆ? ಈ ಎರಡುಗಳಲ್ಲಿ ನಿದ್ರೆಯಲ್ಲಿ ಮತ್ತು ಬ್ರಹ್ಮಜ್ಞಾನದಲ್ಲಿ ಈ ಬೇರೆ ಬೇರೆಗಳು ಯಾಕಿವೆ? ಪ್ರಚಾರ ಭೇದಿ ಹೇತು ಆಹ. ಎರಡರಲ್ಲಿ ಏನು ಬೇರೆ ಬೇರೆ ಭೇದಗಳಿವೆಯೋ ಹೇತು ಆಹ, ಇದಕ್ಕೆ ಕಾರಣವನ್ನು ಹೇಳ್ತೀವಿ ಕೇಳಿ. ಏನು ಕಾರಣ ಅಂದರೆ, ಲೀಯತೆ ಹಿ ಸುಷುಪ್ತಿ ತತ್ ನಿಗೃಹೀತಂ ನ ಲೀಯತಿ ತದೇವ ನಿರ್ಭಯಂ ಬ್ರಹ್ಮ ಜ್ಞಾನಾಲೋಕಂ ಸಮಂತತಃ. ಲೀಯತೆ ಹಿ ಸುಷುಪ್ತಿ ತತ್ ನಿಗೃಹೀತಂ ನ ಲೀಯತಿ ತದೇವ ನಿರ್ಭಯಂ ಬ್ರಹ್ಮ ಜ್ಞಾನಾಲೋಕಂ ಸಮಂತತಃ. ಹಿ ಹಿ ಅಂದರೆ ಏಕೆಂದರೆ, ಸುಷುಪ್ತೆಯೇ ತತ್ ಲೀಯತೆ. ಸುಷುಪ್ತಿಯಲ್ಲಿ ಲಯವಾಗ್ತದೆ. ಭೇದ ಯಾಕೆ ಅಂತ ಕೇಳ್ತೀಯಲ್ಲ, ಭೇದ ಹೇಳ್ತೀವಿ. ಏನು ಸುಷುಪ್ತೇಹಿ ತತ್ ಲೀಯತೆ, ಹಾಂ, ನಿಗೃಹೀತಂ ತತ್ ನ ಲೀಯತೆ. ನಿಗೃಹೀತಂ ಚೇತ್, ಅಲ್ಲಿ ಚೇತ್ ಶಬ್ದ ಅಧ್ಯಯನ ಮಾಡಿಕೊಡ್ರಿ. ನಿಗೃಹೀತಂ ಚೇತ್ ನ ಲೀಯತೆ, ಸುಷುಪ್ತೇ ಲೀಯತೆ. ಗಾಢ ನಿದ್ರೆಯಲ್ಲಿ ಅವಿದ್ಯಾ ವಾಸನಾ ಪ್ರವೃತ್ತಿ ಬೀಜ ಸಹಿತವಾಗಿ ಎಲ್ಲವೂ ಕೂಡ ಲಯಗೊಂಡಿರುತ್ತವೆ. ಲಯನೇ ಬೇರೆ, ನಾಶವೇ ಬೇರೆ. ಗೊತ್ತಾಗಲ್ಲ, ಈಗ ಕತೆ ಹೇಳ್ತಾರೆ. ಅದೇ ಅದೇ ಅಲ್ಲ, ಅಲ್ಲಿ ಅಲ್ಲಿ ಅಲ್ಲಿ ಡೌಟ್ ಇಟ್ಟಿಲ್ಲ ನಾನು, ಅಲ್ಲಿ ಕ್ಲಿಯರ್ ಮಾಡಿದ್ದೀನಿ. ಹಾ ಹಾ ಹಾ, ಆಗಲೇ ಹೇಳಿದಂಗೆ ಹಂಗೆ. ಸೊ ಕತೆ ಹೇಳ್ತಾರೆ, ಬಟ್ ಅದು ಸತ್ಯ ಅಲ್ಲ ಅಂತಲೂ ಹೇಳ್ತಾರೆ. ಬೀರ್ಬಲ್, ಅಕ್ಬರ್ ಬೀರ್ಬಲ್ ಆ ಥರ ಇದ್ದಿದ್ದೇ ಇಲ್ಲಂತೆ. ಇವು ಕಥೆಗಳು ಹುಟ್ಕೊಂಡವಷ್ಟೇ, ಆದರೂ ಇರಲಿ. ಸೊ ಅಕ್ಬರ್ ಹೇಳ್ತಾನೆ, ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಸಂಗೀತದ ರುಚಿ ಇದೆ, ಎಲ್ಲರಿಗೂ ಸಂಗೀತದಲ್ಲಿ ಆಸಕ್ತಿ ಇದೆ, ನಾವೆಲ್ಲರೂ ಸಂಗೀತ ಪ್ರಿಯರಿದ್ದೇವೆ. ಬೀರ್ಬಲ್ ಅಂತಾನೆ ಸುಳ್ಳು, ಮಹಾರಾಜ್ ಏನಾಗ್ತಾನ ಅದೆಲ್ಲ ಸುಳ್ಳನು ಸುಳ್ಳು. ಹಾಂ ಸುಳ್ಳು, ನನ್ನ ಮಾತಿಗೆ ನೀನು ವಿರುದ್ಧ ಹೇಳ್ತೀಯ. ಮಹಾರಾಜರ ಮಾತಾದ್ರೆ ಏನಾಯಿತು, ಪ್ರಜೆಗಳ ಮಾತಾದ್ರೆ ಏನಾಯಿತು? ಸುಳ್ಳು ಸುಳ್ಳ, ಸತ್ಯ ಸತ್ಯನೇ. ಆದ್ದರಿಂದ ನೀವು ಹೇಳಿದ ಮಾತು ಸುಳ್ಳು, ಸಿದ್ಧ ಮಾಡಿ ತೋರಿಸು. ಓ ಸಿದ್ಧ ಮಾಡಿ ತೋರಿಸು. ಕೊನೆಗೇನಾಯಿತು, ಮಹಾರಾಜರ ಜನ್ಮದಿನದ ಅಂಗವಾಗಿ ಸಂಗೀತ ಕಚೇರಿಯನ್ನು ಇಡಲಾಗಿದೆ. ಜಗತ್ ಪ್ರಸಿದ್ಧರಾದಂತಹ ಸಂಗೀತಗಾರನ ಕರೆಯಲಾಗಿದೆ ಅಂತ ಪ್ರಚಾರ ಮಾಡ್ತಾರೆ. ಪ್ರವೇಶ ಎಲ್ಲರಿಗೂ ಉಚಿತ, ಆಧುನಿಕ ರೀತಿಯಲ್ಲಿ ಹೇಳುತ್ತೆ ಫ್ರೀ ಎಂಟ್ರಿ. ಆದರೆ ಒಂದು ನಿಯಮವನ್ನು ಅನುಸರಿಸಬೇಕು, ಏನು ಅಂದರೆ ಯಾರೂ ಸಂಗೀತವನ್ನು ಕೇಳುವಾಗ ಗೋಣ ಹಾಕಬಾರ್ದು, ಒಳ್ಳಾಡಬಾರ್ದು ಅಂತಾರೆ. ಆವಾಗ ಅಯ್ಯೋ ಇಷ್ಟೇನಾ, ಹಾಗೇನಾದರೂ ಕಂಡು ಬಂದದ್ದಾದರೆ ಅವರ ರುಂಡವನ್ನು ಚಂಡಾಡಲಾಗ್ತದೆ. ಸೊ 99% ಯಾರೂ ಬರುತ್ತೆ, ಯಾರೋ ಕೆಲವೊಂದು ಬರ್ತಾರೆ, ಅವರು ಅಲ್ಲಿ ದೂರ ದೂರ ಗೋಡೆಗೆ ಅನ್ಕೊಂಡು ಕೂತು. ಆಶ್ಚರ್ಯ ಆಗ್ತದೆ ರಾಜನಿಗೆ, ಯಾಕೆ ಹಿಂಗೆ? ಅದರಲ್ಲಿ ಒಬ್ಬನಂತೂ ಬ್ಯಾಂಬೂ ಇಲ್ಲೇ ಇಲ್ಲೇ ಎಲ್ಲ ಬ್ಯಾಂಬೂ ಕಟ್ಕೊಂಡು ಅದು ಹಿಂಗೆ ಹಿಂಗೆ ಆಗದಂಗೆ ಎಲ್ಲ ಕೇರ್ಕೊಂಡು ಕೂತಿರ್ತಾರೆ. ಏನಪ್ಪ ಇದು, ಇಷ್ಟು ಸಂಗೀತ ಪ್ರಿಯರು ನಮ್ಮ ರಾಜ್ಯದವ್ರಿಗೆ, ಒಬ್ಬರು ಬರ್ಲಿಕ್ಕೆ ತಯಾರಿಲ್ಲ. ಒಬ್ಬನು ಮಾತ್ರ ಅಲ್ಲೇ ಎದುರಿಗೆ ಕೂತಿರ್ತಾನೆ, ದೂರ ಒಂದೂವರೆ ಗಂಟೆ ಎರಡು ಗಂಟೆ ಗೋಣ ಹಾಕ್ತಿರ್ತಾನೆ. ವಾಹ್ ವಾ ವಾಹ್ ವಾ ವಾಹ್ ವಾ ವಾಹ್ ವಾ, ಹೀಗಿರ್ಬೇಕು ಹಾ ಹಾ ಹಾ ಅಂತಿರ್ತಾನೆ. ಅವಾಗ ಬೀರ್ಬಲ್ ಅಂತಾನೆ ಕೊನೆಗೆ, ಮಹಾರಾಜ್ ನಿಮ್ಮ ರಾಜ್ಯದಲ್ಲಿ ಇವನು ಒಬ್ಬನು ಮಾತ್ರ ಸಂಗೀತ ಪ್ರಿಯ, ಉಳಿದವ್ರಿಗೆ ಯಾರಿಗೂ ಸಂಗೀತದ ಗಂಧ ಕೂಡ ಗೊತ್ತಿಲ್ಲ. ಏನು ಉದಾಹರಣೆ ಇದು? ಸಂಗೀತ ಲಯ, ಮನಸ್ಸು ಬುದ್ಧಿಗಳು ಏನಾಗಿರ್ತವೆ ಸಂಗೀತದಲ್ಲಿ ಲಯವಾಗಿರ್ತದೆ, ನಾಶವಾಗಿರೋದಿಲ್ಲ. ಆದರೆ ವಿವೇಕ ಅನುಸಂಧಾನದಲ್ಲಿ ನಿಗ್ರಹಿತವಾದಂಥ ಸ್ಥಿತಿಯಲ್ಲಿ ಅಲ್ಲಿ ನಾಶವಾಗಿರ್ತದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ನಾಶವಾಗ್ತದೆ. 192 ಭಾಷ್ಯ, ಲೀಯತೆ ಹಾ ಅದೇ ನ ಲೀಯತೆ ಆಯ್ತಾ, ತದೇವ ನಿರ್ಭಯಂ ಬ್ರಹ್ಮ, ನಿಗೃಹೀತವಾದಂತಹ ಬ್ರಹ್ಮನ ಸ್ಪಷ್ಟತೆ ಏನಿದೆಯೋ ಅದೇ ನಿರ್ಭಯಂ ಬ್ರಹ್ಮ, ಅದು ಭಯರಹಿತವಾದ ಬ್ರಹ್ಮ. ಜ್ಞಾನ ಆಲೋಕಂ ಸಮಂತತಃ, ಜ್ಞಾನ ಪ್ರಕಾಶದಿಂದ ಸತತವಾಗಿ ಲಭ್ಯ ಇದ್ದಂಥದ್ದು. ಆಲೋಕ ಅಂದರೆ ಪ್ರಕಾಶ. ಅದು ಬ್ರಹ್ಮಜ್ಞಾನಾಲೋಕಂ ಅಂತ. ಅರಿವಿನ ಬೆಳಕಿನಿಂದ ಸತತವಾಗಿ ಇರುವಂಥದ್ದು ಅರಿವಿನ ಬೆಳಕು. ಓಕೆ, ಭಾಷೆ ನೋಡೋಣ. ಲೀಯತಿ ಸುಷುಪ್ತಿಹಿ ಯಸ್ಮಾತ್ ಸರ್ವಾಭಿಹಿ ಅವಿದ್ಯಾ ಪ್ರತ್ಯಯ ಬೀಜ ವಾಸನಾಭಿಹಿ ಸಹ ಸಹ ತಮೋ ರೂಪಂ ಅವಿಶೇಷ ರೂಪಂ ಬೀಜ ಭಾವಂ ಆಪದ್ಯತೆ. ಲಯ ಆಗೋದು ಅಂದ್ರೆ ಏನು? ಸುಷುಪ್ತಿಯಲ್ಲಿ ಲಯವಾಗೋದು ಅಂದ್ರೆ ಏನು? ಅದರ ವಿಶ್ಲೇಷಣೆ ಒಂದು ಎರಡು ವಾಕ್ಯದಲ್ಲಿ ನೋಡ್ತೀರಿ. ಯಾವ ಕಾರಣದಿಂದಾಗಿ ಸರ್ವಾಭಿ ಅವಿದ್ಯಾ ಪ್ರತ್ಯಯ ಬೀಜ ವಾಸನಾಭಿ ಸಹ ತಮರೂಪಂ ಅವಿಶೇಷ ರೂಪಂ ಬೀಜಭಾವಂ ಆಪದ್ಯತಿ. ಎಲ್ಲವೂ ಸುಷುಪ್ತಿಯ ಸಮಯದಲ್ಲಿ ಎಲ್ಲವೂ ತಮ್ಮ ಬೀಜ ರೂಪ, ಅವ್ಯಕ್ತ ರೂಪ, ಪ್ರಕೃತಿಯ ರೂಪದಲ್ಲಿ ಅವೆಲ್ಲವೂ ಹೋಗಿ ಸೇರಿವೆ. ಎಲ್ಲವೂ ಎಲ್ಲವೂ ಅಂದರೆ ಏನೇನು? ಅವಿದ್ಯಾ ಪ್ರತ್ಯಯ ಬೀಜವಾಸ, ಅವಿದ್ಯಾ ಪ್ರತ್ಯಯ ಬೀಜವಾಸನಾಭಿ ಸಹ ತಮರೂಪ, ತಮಸ್ಸು ಸಹಿತವಾಗಿ, ತಮಸ್ಸಿನಿಂದ ಎಲ್ಲ ಹೋಗಿರ್ತವೆ, ತಮಸ್ಸು ಹೋಗಿರ್ತದೆ. ತಮಸ್ಸು ಅಂದ್ರೆ ಏನು? ಅಜ್ಞಾನ. ಸಂದರ್ಭಾನುಸಾರವಾಗಿ ಅಜ್ಞಾನ ಅಂತ ಹೇಳ್ಬೋದು, ಅವಿದ್ಯಾ ಅಂತ ಹೇಳ್ಬೋದು, ಅವಿವೇಕ ಅಂತ ಹೇಳ್ಬೋದು, ಎಲ್ಲ ಹೇಳ್ಬೋದು. ಇನ್ನು ಈ ತಮಸ್ಸು ಅಂತಂದರೆ ಏನನ್ನೂ ತಿಳಿದುಕೊಳ್ಳಲಾರದ ಸಹಜ ಸ್ಥಿತಿ. ಏನನ್ನು? ಹಾ, ಜಡತ್ವ. ಆ ಜಡತ್ವ ಸ್ಥಿತಿಯಿಂದ ಏನು ಕೂಡಿದೆಯಲ್ಲ, ಇದರಿಂದಾಗಿ ಏನಾಗಿದೆ ಅಂತಂದರೆ ಅದರ ಜೊತೆ ಜೊತೆ ಎಲ್ಲ ಬೀಜಗಳು ತಮೋರೂಪಂ ಸಹ ಸಹ, ಅದು ತಮೋರೂಪಂ ಹೋಗ್ತದೆ. ಸಹ ಸಹ ಅಂದರೆ ಸಹಿತವಾಗಿ. ಏನು ಸಹಿತವಾಗಿ? ತಮೋರೂಪಂ ಸಹಿತವಾಗಿ. ಅವಿಶೇಷ ರೂಪ ಅಂದ್ರೆ ಏನು? ಕಿಂಚಿತ್ತೂ ಬಿಟ್ಟುಕೊಡದೆ. ಶೇಷ ಅಂದರೆ ಬಿಟ್ಟುಕೊಡೋದು. ಅವಿಶೇಷ ಅಂದರೆ ಕಿಂಚಿತ್ತೂ ಬಿಟ್ಟುಕೊಡದೆ ಎಲ್ಲವೂ ಬೀಜಭಾವಂ ಆಪದ್ಯತೆ. ಅವೆಲ್ಲವೂ ಏನಾಗ್ತವೆ? ಬೀಜ ರೂಪದಲ್ಲಿ ಪ್ರವೇಶವಾಗುತ್ತವೆ. ಕಟ್ ಶಾರ್ಟ್ ಉದಾಹರಣೆ ಹೇಳಬೇಕಂದ್ರೆ ಮಾವಿನ ಹೂವು, ಮಾವಿನಕಾಯಿ, ಮಾವಿನ ಹಣ್ಣು, ಮಾವಿನ ಗಿಡ, ಮಾವಿನ ಮರ, ಮಾವಿನ ವೃಕ್ಷ, ಮಾವಿನ ರೆಂಬೆ ಕೊಂಬೆಗಳು, ಮಾವಿನ ಏನು ಮಾವಿಗೆ ಸಂಬಂಧ ಇರುವುದು ಎಲ್ಲವೂ ಕೂಡ ಆ ಬೀಜದಲ್ಲಿ ಹೇಗೆ ಹೋಗಿ ಸೇರಿಬಿಟ್ಟಿರ್ತಾವೋ ಹಾಗೆ ಇಲ್ಲಿ ಕೂಡ ಗಾಢನಿದ್ರೆಯಲ್ಲಿ ಲಯ ಅಂದರೆ ಏನು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದೀವಿ, ಇದಕ್ಕೆ ಲಯ ಅಂತ ಕರೀತಾರೆ. ನೋಡಲಿಕ್ಕೆ ಪ್ರತ್ಯಕ್ಷವಾಗಿ ಏನೂ ಇಲ್ಲ ಅಂತಲೇ ಅನ್ನಿಸ್ತದೆ, ಎಲ್ಲವೂ ನಾಶವಾಗಿದೆ ಅಂತಲೇ ಅನ್ನಿಸ್ತದೆ. ಆದರೆ ಎಲ್ಲವೂ ಇರ್ತವೆ. ಯಾವ ರೂಪದಲ್ಲಿ ಇರ್ತವೆ? ಆ ಬೀಜ ರೂಪದಲ್ಲಿ ಇರ್ತವೆ. ಇನ್ನು ವಿವೇಕಾನುಸಂಧಾನ, ನಿಗ್ರಹಿತ ಮನಸ್ಸು, ತತ್ ವಿವೇಕ ವಿಜ್ಞಾನ ಪೂರ್ವಕಂ ನಿರುದ್ಧಂ ನಿಗೃಹೀತಂ ಸತ್ ನ ಲೀಯತೆ ತಮೋ ಬೀಜ ಭಾವಂ ನ ಆಪದ್ಯತೆ. ಸ್ಪಷ್ಟವಾಗಿ ಹೇಳಿಬಿಟ್ರು ಏನು ಅಂದ್ರೆ, ಇಲ್ಲಿ ನೋಡಿದ್ರೆ ಏನಪ್ಪ, ವಿವೇಕ ವಿಜ್ಞಾನ ಪೂರ್ವಕಂ, ವಿವೇಕ ಸಹಿತವಾಗಿ ಜಿಜ್ಞಾಸವನ್ನು ಮಾಡಿದ್ದರಿಂದ ಅದು ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡಿರ್ತದೆ. ಅದು ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡಿರ್ತದೆ. ಇಲ್ಲಿ ಅಂದ್ರೆ ಎಲ್ಲಿ ನಿಗೃಹೀತಂ ಸತ್, ನಿಗ್ರಹಿಸಲ್ಪಟ್ಟಂತಹ ಅಂದರೆ ನಿರಾಕರಿಸಲ್ಪಟ್ಟಂತಹ ವಿವೇಕದಿಂದ ವಿವೇಕ ಅನುಸಂಧಾನದಿಂದ ನಿರಾಕರಿಸಲ್ಪಟ್ಟಂತಹ ಅನುಸಂಧಾನದಲ್ಲಿ ಲಯವಾಗುವ ಸಾಧ್ಯತೆ ಇಲ್ಲ, ನ ಲೀಯತೆ. ನಲೀಯತೆ ಲಯಗೊಳ್ಳುವ ಸಾಧ್ಯತೆ ಇಲ್ಲ, ಮತ್ತೇನಾಗ್ತದೆ, ನಾಶವಾಗ್ತದೆ. ತಮೋ ಬೀಜ ಭಾವಂ ನ ಆಪದ್ಯತೆ, ಮತ್ತೆ ಬೀಜ ಚಿಗಿರ್ತದೆ ಅನ್ನೋ ಪ್ರಶ್ನೆ ಇಲ್ಲ. ಚಿಗಿರಿದ್ರೆಷ್ಟು ಇದ್ರೆ ಎಷ್ಟು, ಅದು ಇಲ್ಲವೇ ಇಲ್ಲ ಅನ್ನೋ ಸ್ಪಷ್ಟವಾಗಿತ್ತು. ವಿವೇಕ ವಿಜ್ಞಾನ ಪೂರ್ವಕಂ ನಿರುದ್ಧಂ ಅಂದರೆ ವಿವೇಕ ಅನುಸಂಧಾನದಿಂದಾಗಿ ನಮಗೆ ಏನು ಪ್ರಾಪ್ತವಾಗಿದೆ ಸತ್, ಆ ಸತ್ಯವು ಏನು ಪ್ರಾಪ್ತವಾಗಿದೆ, ಅದು ನ ಲೀಯತೆ, ಅದು ಲಯಗೊಳ್ಳುವುದಿಲ್ಲ. ತಮೋ ಬೀಜ ಭಾವಂ ನ ಆಪದ್ಯತೆ, ತಮೋ ಬೀಜ ಭಾವಂ ನ ಆಪದ್ಯತೆ ಉಂಟಾಗೋದಿಲ್ಲ, ಬರೋದಿಲ್ಲ ಅಲ್ಲ, ಉಂಟಾಗೋದಿಲ್ಲ. ತಸ್ಮಾತ್ ಯುಕ್ತಃ ಪ್ರಚಾರ ಭೇದಃ ಸುಷುಪ್ತಸ್ಯ ಸಮಾಹಿತಸ್ಯ ಚ ಮನಸಃ. ತಸ್ಮಾತ್ ಆದ್ದರಿಂದ ಪ್ರಚಾರ ಭೇದಃ ಸುಷುಪ್ತಸ್ಯ ಸಮಾಹಿತಸ್ಯ ಚ ಮನಸಃ. ಒಂದು ಸಮಾಹಿತವಾದ ಮನಸ್ಸು, ಇನ್ನೊಂದು ಸುಷುಪ್ತವಾದಂಥದ್ದು. ಎರಡರಲ್ಲಿ ಏನು ಪ್ರಚಾರ ಇದೆಯೋ ಅದು ಭೇದದಿಂದ ಕೂಡಿದೆ. ಎರಡರಲ್ಲಿ ಪ್ರಚಾರ ಭೇದ ಇದೆ. ಪ್ರಚಾರ ಭೇದ ಅಂದ್ರೇನು, ಅಲ್ಲಿಯ ಪ್ರಸಿದ್ಧಿನೇ ಬೇರೆ, ಇಲ್ಲಿಯ ಪ್ರಸಿದ್ಧಿನೇ ಬೇರೆ. ಯದಾ ಗ್ರಾಹ್ಯ ಗ್ರಾಹಕ ಅವಿದ್ಯಾಕೃತ ಮಲದ್ವಯವರ್ಜಿತಂ ತದಾ ಪರಂ ಅದ್ವಯಂ ಬ್ರಹ್ಮೈವ ತತ್ ಸಂವೃತ್ತಂ ಇತ್ಯತಃ ತದೇವ ನಿರ್ಭಯಂ. ಆ ನಿರ್ಭಯ ಬ್ರಹ್ಮ ಅಂದರೆ ಏನು ಅಂತ ಹೇಳ್ತಾರೆ, ಯದಾ ಯಾವಾಗ ಚಂದದ ಗ್ರಾಹ್ಯ ಗ್ರಾಹಕ ಅನ್ನುವ ಭೇದ, ಇದು ಈ ಭೇದ ಎಲ್ಲಿಂದ ಬಂತು, ಈ ಭೇದ ಅವಿದ್ಯಾಕೃತ ಭೇದ. ಗ್ರಾಹ್ಯ ಗ್ರಾಹಕ ಭೇದ ಅವಿದ್ಯಾಕೃತ ಭೇದ. ಈ ಗ್ರಾಹ್ಯ ಗ್ರಾಹಕ ಅನ್ನುವ ಅವಿದ್ಯಾಕೃತ ಭೇದ ಇದನ್ನು ಮಲರೂಪ ಅಂತ ಕರೆದಿದ್ದ. ಮಲರೂಪ ದ್ವಯಗಳು ಇವೆರಡು ಮಲರೂಪ, ಗ್ರಾಹ್ಯ ಗ್ರಾಹಕ, ಗ್ರಾಹ್ಯ ಗ್ರಾಹಕ, ಗ್ರಹಿಸುವವನು ಗ್ರಹಿಸಲ್ಪಡುವ, ಗ್ರಹಿಸುವವನು ಗ್ರಹಿಸಲ್ಪಡುವ, ಇವು ಮಲ, ಇವು ಅಶುದ್ಧತೆ. ಇವು ವರ್ಜಿತಂ, ವಿವೇಕ ಅನುಸಂಧಾನದಲ್ಲಿ ಇವು ನಿರಾಕರಿಸಲ್ಪಡುತ್ತವೆ. ಅವಾಗ ಏನು ಉಳಿತದೆ? ತದಾ ಪರಂ ಅದ್ವಯಂ ಬ್ರಹ್ಮ ಇವ. ಅವಾಗ ಏನು ಉಳಿತದೋ ಅದು ಕೇವಲ ಪರಬ್ರಹ್ಮ. ತತ್ ಸಂವೃತ್ತಂ ಇತ್ಯತಃ ತದೇವ ನಿರ್ಭಯಂ. ಯಾವಾಗ ಮಲದ್ವಯ ಅನ್ನುವುದು ಇಲ್ಲವಾಗಿ ಹೋಗ್ತದೋ ಆವಾಗ ನಿರ್ಭಯವಾದ ಬ್ರಹ್ಮ ಮಾತ್ರ ಅಲ್ಲಿ ಇರ್ತದೆ. ಅದೇ ಅದ್ವಯ ಬ್ರಹ್ಮ, ಅದೇ ನಿರ್ಭಯವಾದ ಬ್ರಹ್ಮ. ಅಂದರೆ ಏನರ್ಥ ಆಯಿತು? ವ್ಯವಹಾರದಲ್ಲಿ ಅರಿಯುತ್ತೇವೆ, ತಿಳಿಯುತ್ತೇವೆ, ಅದು ನನಗೆ ತಿಳಿಯಿತು, ಇದು ನನಗೆ ಅರ್ಥ ಆಯಿತು ಅನ್ನುವ ಏನು ಶಬ್ದಗಳನ್ನು ಪ್ರಯೋಗಿಸ್ತೀವಿ ಇವೆಲ್ಲ ಅವಿದ್ಯಾಕಲ್ಪಿತ. ಆ ಫಾರ್ಮ್ ಅಂತ ಏನಿದೆ, ಆ ಫಾರ್ಮನ್ನು ವೃತ್ತಿ, ಆ ವೃತ್ತಿ ಸಹಿತವಾಗಿ ನಾವು ಅರಿತೆವು ಅಂತ ಹೇಳ್ತೀವಿ. ಅಲ್ಲಿ ಫಾರ್ಮ ಇಲ್ಲ, ಅದು ಮನೋವಿಕಲ್ಪ. ಕಲ್ಪಿತವಾದದ್ದು ಘಟದ ಘಟ ಅನ್ನೋದು ಇಲ್ಲೇ ಇಲ್ಲ. ಇಲ್ಲದೇ ಇರುವುದನ್ನು ಮೊದಲು ಇದೆ ಎಂದು ಭಾವಿಸಿ ಇದ್ದದ್ದನ್ನು ಮೊದಲು ಸ್ಮೃತಿಗೆ ತಂದುಕೊಂಡು ಸ್ಮೃತಿಯಲ್ಲಿ ಪ್ರಿಂಟ್ ಆದ ಮೇಲೆ ಅದು ನಮ್ಮಲ್ಲಿ ಉಳ್ಕೊಂಡು ಹಾ ನನಗೆ ನೆನಪಾಯ್ತು ಅಂತ ಮತ್ತೆ ಪುನಃ ತಂದುಕೊಂಡು ಯಾವ ಇಲ್ಲೇ ಇಲ್ಲ. ಪೂರಾ ಸಂಸಾರ ಹಿಂಗೆ ಅದೇ ನೋಡ್ರಿ. ವ್ಯಾವಹಾರಿಕವಾಗಿ ಹೇಳಬೇಕು ಅಂತಂದರೆ ನಾನು ಅರಿತುಕೊಳ್ಳುವವನು, ನಾನು ಅದನ್ನು ಅರಿತುಕೊಂಡೆ ಅನ್ನುವ ಭೇದಗಳೇನಿವೆಯೋ ಇವೆಲ್ಲ ಅವಿದ್ಯಾ ಕಲ್ಪಿತ. ಅವಿದ್ಯಾಕೃತ ಮಲದ್ವಯ ವರ್ಜಿತಂ ತದಾ ಪರಮದ್ವಯಂ ಬ್ರಹ್ಮೈವ ತತ್ ಸಂವೃತ್ತಂ ಇತ್ಯತಃ ತದೇವ ನಿರ್ಭಯಂ. ಆ ಬ್ರಹ್ಮನು ನಿರ್ಭಯವಾದ ಬ್ರಹ್ಮ. ಭಾಷ್ಯ ದ್ವೈತ ಗ್ರಹಣಸ್ಯ ಭಯ ನಿಮಿತ್ತಸ್ಯ ಅಭಾವಾತ್ ಶಾಂತಂ ಅಭಯಂ ಬ್ರಹ್ಮ. ದ್ವೈತ ಗ್ರಹಣಸ್ಯ ಎಲ್ಲಿಯವರೆಗೂ ಬಂದರು ನೋಡ್ರಿ, ಈಗ ಉಡುಪಿಗೆ ಬರ್ತಾರೆ ಸೀದಾ. ಎಲ್ಲಿಯವರೆಗೂ ದ್ವೈತ ಗ್ರಹಣವು ಇರುತ್ತದೆಯೋ, ದ್ವೈತದ ಭಾವ ಸತ್ಯವೆಂದು ಎಲ್ಲಿವರೆಗೂ ಇರುತ್ತದೋ ಅಲ್ಲಿವರೆಗೂ ಭಯ ನಿಮಿತ್ತಸ್ಯ ಭಯವು ಇರ್ತದೆ. ಈಗ ದ್ವೈತ ಭಾವವನ್ನು ಕಳೆದುಕೊಂಡಾಗ ಭಯ ನಿಮಿತ್ತಸ್ಯ ಅಭಾವಾತ್, ಅಲ್ಲಿ ಭಯಕ್ಕೆ ಯಾವ ಕಾರಣವೂ ಇಲ್ಲ. ಭಯಕ್ಕೆ ಕಾರಣವಿಲ್ಲದೇ ಇದ್ದಾಗ ಶಾಂತಂ ಅಭಯಂ ಬ್ರಹ್ಮ ಹೇಗಿರ್ತದೆ? ಶಾಂತವಾಗಿರ್ತದೆ, ನಿರ್ಭಯವಾದ ಬ್ರಹ್ಮನೇ ಇರುತ್ತಾನೆ. ಇಂತಹ ಬ್ರಹ್ಮನು ಇರುವುದರಿಂದ ಯದ್ ವಿದ್ವಾನ್ ನ ಬಿಭೇತಿ ಕುತಶ್ಚನ, ಯಾವುದಕ್ಕೂ ಹೆದರುವ ಸಾಧ್ಯತೆ ಇಲ್ಲ. ಯಾರು ಈ ಬ್ರಹ್ಮನನ್ನು ಅರಿತುಕೊಳ್ತಾರೋ ಅವರಿಗೆ ಭಯ ಎನ್ನುವುದು ಇರುವುದಿಲ್ಲ. ತದೇವ ವಿಶೇಷ್ಯತೆ ಜ್ಞಪ್ತಿ ಜ್ಞಾನಂ ಆತ್ಮಸ್ವಭಾವ ಚೈತನ್ಯಂ. ತದೇವ ಜ್ಞಾನಂ ಆಲೋಕ ಪ್ರಕಾಶ ಯಸ್ಯ ತದ್ಬ್ರಹ್ಮ ಜ್ಞಾನಾಲೋಕಂ. ನಿರ್ಭಯವಾಗಿ ಜ್ಞಾನಿಯು ನಿರ್ಭಯವಾಗಿರುತ್ತಾನೆ, ತದೇವ ವಿಶೇಷತೆ, ಅದನ್ನು ಅತ್ಯಂತ ವಿಶೇಷವೆಂದು ಪರಿಗಣಿಸಲಾಗುತ್ತದೆ. ಏನನ್ನ ಜ್ಞಪ್ತಿಹಿ ಜ್ಞಾನಂ, ಅಂತಹ ಪರಬ್ರಹ್ಮ ಜ್ಞಾನವನ್ನು ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ. ಏನು ಜ್ಞಾನವೆಂದರೆ ಜ್ಞಪ್ತಿ, ಅರಿವೇ ಜ್ಞಾನಂ, ಜ್ಞಾನವೇ ಅರಿವು. ಹೇಗಿರ್ತದೆ? ಆತ್ಮ ಸ್ವಭಾವ ಚೈತನ್ಯಂ, ನನ್ನ ಸ್ವರೂಪವೇ ಅದಾಗಿದೆ. ನನ್ನ ಸ್ವರೂಪವು ಚೇತನ, ಚೈತನ್ಯವೇ ನನ್ನ ಸ್ವರೂಪವಾಗಿದೆ. ಅಂತಹ ಈ ಜ್ಞಾನ ಏನಿದೆಯೋ ಇದು ಒಂದು ಆಲೋಕ. ಜ್ಞಾನ ಎನ್ನುವುದೇ ಒಂದು ಆಲೋಕ. ಆಲೋಕ ಅಂದ್ರೇನು? ಬೆಳಕು. ಜ್ಞಾನಂ ಆಲೋಕ, ಜ್ಞಾನವು ಆಲೋಕವೆನಿಸಿದೆ. ಆಲೋಕ ಅಂದ್ರೇನು? ಪ್ರಕಾಶ. ಆದ್ದರಿಂದ ಬ್ರಹ್ಮನೇ ಆಲೋಕ, ಬ್ರಹ್ಮನೇ ಪ್ರಕಾಶ. ಆದ್ದರಿಂದ ಬ್ರಹ್ಮ ಯಾರು? ಜ್ಞಾನಾಲೋಕಂ. ಬ್ರಹ್ಮ ಯಾರು? ಜ್ಞಾನಾಲೋಕಂ. ಆಲೋಕ ಪ್ರಕಾಶ, ಆಲೋಕ ಪ್ರಕಾಶ, ತದೇವ ಜ್ಞಾನ. ಭಾಷ್ಯ ವಿಜ್ಞಾನ ಏಕರಸಘನಂ ಇತ್ಯರ್ಥಃ. ವಿಜ್ಞಾನ ಏಕರಸಂ, ಅರಿವಿನ ಅರಿವಿನ ಘನ, ಅರಿವಿನ ಏಕರಸ, ಅರಿವಿನ ಪ್ರವಾಹ, ನಿರಂತರ ಅರಿವಿನ ಪ್ರವಾಹ. ಆ ಅರಿವೇನೇನು ನಮ್ಗೆ ಗೊತ್ತಾಗಿಲ್ಲ ನೋಡೋದು. ನಾವೇನೋ ನಂಗೆ ಫಿಸಿಕ್ಸ್ ತಿಳಿತು, ಕೆಮಿಸ್ಟ್ರಿ ತಿಳಿತು, ಸೈನ್ಸ್ ಇಷ್ಟೇ ಕೂತ್ಬಿಟ್ಟೆ. ಅರಿವಿನ ಪ್ರವಾಹ, ಅಖಂಡ ಅರಿವು ಗೊತ್ತೇ ಇಲ್ಲ ನಮ್ಗೆ. ಕುರಿಗಳು ಮತ್ತು ಕುರಿಗಳಿಗೆ ಕುರುಬನ ಲೀಡರ್ ಮತ್ತು ಇನ್ಯಾರು? ಕುರಿಗಳ ಲೀಡರ್ ಯಾರು? ಕುರುಬ. ಕುರಿಗಾಯ ಹೌದು. ಮತ್ತೆ ನಾವೆಲ್ಲ ಕುರಿಗಳು, ನಮ್ಮ ನೀಡೋದು ಕುರಿನ ಕಾಯೋಣ. ಅವ್ರಿ ಸ್ವಭಾವದಿಂದ, ಸಹಜತೆಯಿಂದ ಅರಿವಿನ ಪ್ರವಾಹವೇ ನಾವಾಗಿದ್ದೀವಿ. ಸುಲಭ ಒಂದು ಸೆಕೆಂಡ್ ನೀವು ನೋಡ್ರಿ, ಸೂರ್ಯನು ಅಲ್ಲಿದ್ದಾನೆ. ಎಷ್ಟು ಮೈಲ್ ದೂರದಲ್ಲಿದ್ದಾನೆ? ಪೃಥ್ವಿಗೆ 9 ಕೋಟಿ ಮೈಲ್ಸ್, 9 ಕೋಟಿ ಮೈಲ್ ದೂರ ಇದ್ದೀವಿ ನಾವು ಸೂರ್ಯನಿಂದ. ಅಂದರೆ ಇಲ್ಲಿಂದ ಸೂರ್ಯ ಎಷ್ಟು ದೂರ ಇದ್ದಾನಪ್ಪ? 9 ಕೋಟಿ. 9 ಕೋಟಿ ಮೈಲ್ ದೂರದಲ್ಲಿ ಸೂರ್ಯ ಇದ್ದಾನೆ ಅಂತ ಹೇಳುವಾಗ ಅರಿವಲ್ಲಿರ್ತದೋ ಸೂರ್ಯ ಅಲ್ಲಿರ್ತಾನೋ? ಇಲ್ಲಿಂದ ಅರಿವು ಅಲ್ಲಿಗೆ ಹೋಗಿರ್ತದೋ ಏನು? ಅರಿವು ಅಲ್ಲಿರ್ತದ. ಇಲ್ಲಿಂದ ಹೋಗೋದಿಲ್ಲ. ಮತ್ತು 9 ಕೋಟಿ ಅಂದ್ರಿ, ನನ್ನ ಅರಿವಿನ ಬೆಳಕಿನಲ್ಲಿ 9 ಕೋಟಿ ದೂರದಲ್ಲಿದ್ದಾನೆ ಸೂರ್ಯ ಅನ್ನುವುದು ಅರಿಯಲ್ಪಡುತ್ತದೆ. ನೀನು ಒಂದು ಮೈಲ್ ದೂರ ಅನ್ನುವಾಗು ಅದೇ ಅರಿವು, ಹತ್ತು ಮೈಲ್ ದೂರ ಅಂದಾಗು ಅದೇ ಅರಿವು, ನೂರು ಮೈಲ್ ದೂರ ಅಂದಾಗು ಅದೇ, ಒಂದು ಕೋಟಿ ಮೈಲ್ ದೂರ ಅಂದಾಗು ಅದೇ ಅರಿವು, ಒಂಬತ್ತು ಕೋಟಿ ಮೈಲ್ ದೂರ ಅಂದಾಗು ಅದೇ ಅರಿವು, ಇದು ಬೆಳಕಿನಿಂದ ಕೂಡಿದ ಸೂರ್ಯ ಅಂತ ಗುರುತಿಸುವಾಗು ಕೂಡ ಅದೇ ಅರಿವು. ಅದು ಪ್ರಯಾಣ ಮಾಡಬೇಕಾಗಿಲ್ಲ. ಸೂರ್ಯನಿದ್ದಾನೆ ಅಂತ ಹೇಳುವಾಗೂ ಅರಿವೇ, ನಕ್ಷತ್ರವ ಅಂತ ಹೇಳ್ಬೇಕಾದ್ರು ಅರಿವೇ, ಗಾಳಿ ಇದೆ ಅಂತ ಹೇಳ್ಬೇಕಾದ್ರೆ ಅರಿವೇ. ಅರಿವು ಎಲ್ಲಿಲ್ಲ, ಅರಿವಿನಲ್ಲಿ ಎಲ್ಲ ಇದೆ. ಹ್ಮ್, ಏನು ಇರೋದಿಲ್ಲ, ಅರಿವಿನಲ್ಲಿದೆ. ಆ ಅರಿವೇ ನೀನು, ಗೊತ್ತೇ ಇಲ್ಲ ನಮಗೆ. ಈ ಕ್ಷುದ್ರವಾದ ಒಂದು ಸಂಕುಚಿತ ಬುದ್ಧಿ ನಾನು ಅಂತ ಅಂದ್ಕೊಂಡು ಕೂತ್ಕೊಂಡಿದ್ದೆ. ಚೊಟ್ಟ ಮೋಟ ಆಸೆ ಇಚ್ಛೆಗಳು ಇವು ನಾನು ಅಂದ್ಕೊಂಡು. ಈಗ ಹೆಂಗಂದ್ರೆ, ಒಂದು ವರ್ಷಕ್ಕೆ ಕೂಸು, ಒಂದೂವರೆ ವರ್ಷಕ್ಕೆ ಕೂಸು, ನೋಡಿರಿ ನೀವು ಅಬ್ಸರ್ವ್ ಮಾಡಿ, ತಮ್ಮ ಲೋಕದಾಗ ಇರ್ತವೆ. ಏನೇನೂ ಗೊತ್ತಾಗುದಿಲ್ಲ ಅವ್ರಿಗೆ, ತಮ್ಮ ಲೋಕದಾಗ ಇರ್ತವೆ. ತಾಯಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ತಂದೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಅದೇ ಮಗು 4 ವರ್ಷ 5 ವರ್ಷ ಆಕೆ ಅಂತ. ಅದರದ್ದು ಲೋಕನ ಬೇರೆ ಇರ್ತದೆ, ಆ ಲೋಕ ಸ್ವಲ್ಪ ಬೇರೆ ಲೋಕ ಇರ್ತದೆ. ಬಟ್ ಅಷ್ಟಕ್ಕೆ ಮೀರಿ ಇನ್ನೇನೂ ಇರುವುದಿಲ್ಲ ತಲೆಯಲ್ಲಿ. ಹಣಕಾಸಿನ ಕಷ್ಟ ಎಷ್ಟದ, ಅಡುಗೆ ಮಾಡೋ ಕಷ್ಟ ಎಷ್ಟು, ನನಗೆ ಬೇಕು, ನನಗೆ ಬೇಕು, ಇನ್ನೇನಿಲ್ಲ, ಬೇರೆ ಲೋಕ ಇಲ್ಲೇ ಇಲ್ಲ. ನಾವು ಬಾರಿ ಪುಟ ಹಾಗಲ್ಲಪ್ಪ, ಅದು ಸರಿಯಲ್ಲಪ್ಪ ಅಂತದಕ್ಕೆ ಫೀಡ್ ಮಾಡಿಸ್ಬೋದು. ಆ ಫೀಡ್ ಮಾಡುವಾಗ ಅದಕ್ಕೆ ಏನೇನೂ ಗೊತ್ತಾಗಿರೋದಿಲ್ಲ. ಸತ್ಯನಾಥನ ಏನೂ ಗೊತ್ತಾಗಿರೋದಿಲ್ಲ ಅದಕ್ಕೆ, ಯಾಕೆಂದರೆ ಆ ಲೋಕವೇ ಬೇರೆ. ಹಾಗೆ ನಾವೆಲ್ಲ ಈ ಸಂಕುಚಿತವಾದ ಲೋಕದಲ್ಲಿ ಇದ್ಕೊಂಡು ನಾವು ಅರಿವಿನ ಘನ ಅನ್ನೋದು ಗೊತ್ತೇ ಇಲ್ಲ. ನಮ್ಗೆ ಗೊತ್ತಿದೇನೋ ಎಲ್ಲರ ಜೊತೆ ಬೆಳೀತಾ ಇದ್ದಾನೆ, ಮ್ಯಾ ಮ್ಯಾ ಮ್ಯಾ. ಈ ಎಲ್ಲಪ್ಪೋ ನೀ ಕುರಿಯಲ್ಲ, ನೀ ಸಾಕ್ಷಾತ್ ಸಿಂಹ. ಗರ್ಜಿಸು, ನನ್ನಂಗೆ ಗರ್ಜಿಸು. ಮತ್ತಯ್ಯೋ ಗುರು ಏನು ಸಾಮಾನ್ಯ ಅಲ್ಲ, ಅಹೇತುಕ ದಯಾಸಿಂಧು. ಕಾರಣ ಇಲ್ಲದೆ ಎಲ್ಲರನ್ನೂ ಪ್ರೀತಿ ಮಾಡ್ತಾನ. ಅವೇನು ಮಾಡ್ತಾನೆ, ಹೌದಾ, ಹೋಗ್ತೀಯಾ, ಬ್ಯಾಡು ಬಾಯಿ. ಮತ್ತೊಂದ್ಸಲ ಕಥಾ ಶುರು. ಕೊನೆಗೆ ಒಂದು ದಿವಸ ಎಲ್ಲಿ ತನಕ ಬಿಡೋದಿಲ್ಲ ಅವನನ್ನು, ಎಲ್ಲಿ ತನಕ ಅವ್ನು ಗರ್ಜಿಸೋದಿಲ್ವೋ ಅಲ್ದ. ಹಾಂ, ಈಗೇನ, ಏ ನಾನು ಆವಾಗ ಏನೇನೋ ಅಂದ್ಕೊಂಡಿದ್ದೆ, ಈಗ ಅರಿವು ಆಯಿತು ನನಗೆ, ಅರಿವಿನ ಬೆಳಕೇ ನಾನು. ಅಬ್ಬ, ಹೀಗೆ ಜ್ಞಾನಾಲೋಕ, ಜ್ಞಾನ ಎನ್ನುವ ಪ್ರಕಾಶ, ವಿಜ್ಞಾನ ಏಕರಸಘನಂ ಇತ್ಯರ್ಥ. ವಿಜ್ಞಾನ ಏಕರಸ, ವಿಜ್ಞಾನ ಏಕರಸ ಘನಂ ಇತ್ಯರ್ಥ. ಸಮಂತತಃ, ಸಮಂತಾತ್ ಸರ್ವತಃ ವ್ಯೋಮವತ್ ನೈಹಿ ಅಂತರ್ಯೇಣ ವ್ಯಾಪಕಂ ಇತ್ಯರ್ಥ. ಒಂದೇ ರಸದ ಗಟ್ಟಿ ವಿಜ್ಞಾನ ಏಕ ಘನ, ಏಕ ರಸಘನ. ಇನ್ನು ಎಷ್ಟು ನೀವು ಹಾಕಿದ್ರೂ ಕಡಿಮೆ ಇದೆ. ಒಂದು ಒಂದು ಗಟ್ಟಿ ಎಲ್ಲೆಲ್ಲಿಯೂ ಹಮ್ಮಿಕೊಂಡಿರುವ ಸಮಂತಾತ, ಎಲ್ಲೆಲ್ಲಿಯೂ ಹಮ್ಮಿಕೊಂಡಿರುವ ಒಂದು ಗಟ್ಟಿ. ಹೇಗೆ ಅಂತಂದರೆ, ಕಿಂಚಿತ್ತೂ ಬಿಡದೆ ಎಡಬಿಡದೆ ವ್ಯೋಮವತ, ಆಕಾಶವು ಹೀಗೆ ಸರ್ವವ್ಯಾಪಕವಾಗಿದೆಯೋ ಹಾಗೆ. ನೈಹಿ ಅಂತರ್ಯೇಣ, ಇಲ್ಲೇ ಒಂದು ಸ್ಮಾರ್ಟ್ ಫೋನ್ ಇದೆ, ಇಲ್ಲೊಂದು ಸ್ಮಾರ್ಟ್ ಫೋನ್ ಇದೆ, ಇದಕ್ಕೆ ಅಂತರ್ಜಿಯ ಅಂತ ಕರೀತಾರೆ. ಒಂದು ಬಿಟ್ಟು ಒಂದು ದೂರದಲ್ಲಿದೆ. ಹಾಗೆ ಯಾವ ಆಕಾಶದಿಂದ ಯಾವ ಆಕಾಶವು ದೂರದಲ್ಲಿದೆ? ನೈಹಿ ಅಂತರ್ಯೇನ, ಯಾವುದೇ ಪ್ರಕಾರವಾದಂತಹ ಅಂತರ ಇಲ್ಲದೆ ಎಲ್ಲೆಲ್ಲಿಯೂ ವ್ಯಾಪಕವಾಗಿದೆ. ಓಕೆ. ಅಜಮನಿದ್ರಮ ಸ್ವಪ್ನ ಅನಾಮಕಮರೂಪಕಂ ಸಕೃದ್ವಿಭಾತಂ ಸರ್ವಜ್ಞಂ ನೋಪಚಾರ ಕಥಂಚನ ಅಜಮನಿದ್ರಮ ಸ್ವಪ್ನ ಅನಾಮಕಮರೂಪಕಂ ಸಕೃದ್ವಿಭಾತಂ ಸರ್ವಜ್ಞಂ ನೋಪಚಾರ ಕಥಂಚನ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಕೀ. ಓಂ ತತ್ಸತ್. ಜೈ ಶ್ರೀ ದಾನಜಿ.